ನಾನು ತಂದಂತ ಸಾಹಿತ್ಯಗಳು ಏನೇನು? ಹಾಲು, ಹಾಲು, ಮೊಸರು, ಬೆಣ್ಣೆ, ಮಜ್ಜಿಗೆ ಸಹಿತ ತಂದಿದ್ದೀನಿ. ದೊಡ್ಡ ಸಾಹುಕಾರ್ತಿ, ನಮಸ್ಕಾರ. ಈಗ ನಿಮ್ ಮುಂದೆ ಹೇಳ್ತೇನ್ರಿ, ದೊಡ್ಡ ಸಾಹುಕಾರ್ತಿ, ದೊಡ್ಡದವಳಕ್ರಿ. ನಿನಗೇನ್ ಗುರ್ತಾತು ಯಪ್ಪ? ಈಕೆ ಮನಿ ಮೂಲಿ ಮೂಲಿ ಹೋಗಿ ನೋಡಿ ಬಂದನ. ಯಾವಾಗ ಹೋಗಿದ್ದೀಪ್ಪ? ಯಪ್ಪ ಅವಾಗ ಅವಾಗ ಹೋಗಿರ್ತೇನೆ ಅವ್ರ ಮನೆಗೆ. ಮೂಲಿ ಮೂಲಿಗೆ ಏನ್ ಹೊಟ್ಟೆಯಾಳು? ಮೂಲಿ ಮೂಲಿಗೆ ಹೊಟ್ಟೆಯಾಳು, ಹೊಟ್ಟೆಯಾಳು, ಹೊಟ್ಟೆಯಾಳು. ಅಲ್ಲ ಗೊಂಜಾಲ ಲಂಡ ಚೇಷ್ಟ ಮಾಡಬಾರ್ದು. ಹೆಚ್ಚಿನ ಕುಲದ ಗವಳಗಿತ್ತೆ ಅಂತ ಹೇಳ್ತಿ? ಹೌದಮ್ಮ. ಹೌದ್ರಿ, ಆದ್ರೆ ಎಲ್ಲ ಸಾಹಿತಿಗಳ ತಂದನಂತ ಹೇಳಿದಲ್ಲ, ಎಲ್ಲಿಟ್ಟು ಬಂದೆ? ಏನು ಕಾಣವಲ್ಲ ನನಗಿಲ್ಲ. ಅಲ್ಲಾಕ ನೋಡ್ತಿ ನಾನು ತಲೆ ಮೇಲೆ? ತಲೆ ಮೇಲೆ ಯಾರ ತಲೆ ಮೇಲೆ? ಯಾಕ ನನ್ನ ತಲೆ ಮೇಲೆ ಮಂದಿ ನೋಡು. ಬಿಡು ಏನ್ ಮಾತಾಡ್ತೀನಿ ನೀನು? ಹೌದಮ್ಮ, ಎರಡು ಪಾತ್ರೆ ತಂದದ್ ಕರೆಯದೆ ಹಾಗಲ್ಲ ದೋತೆ. ನಾಲ್ಗೆ ತೆಲಗುಂಬ ನಾನ್ ದೋನಿಂದು ನೀ ಮಾಡಿಸ್ಕೊಂಬ. ಹೆಮ್ಮೆ ಅಂದ್ರೆ ಏನು? ನಾಲ್ಕಾರು ಮಂದಿ ಊಟ ಮಾಡ್ತಾರೆ ನೋಡಮ್ಮ. ನಿಮಗೆ ತಿಂದಿದ್ರೆ ಬೇರೆ ಅರ್ಥ ಮಾಡಬಾರ್ದು. ಇದರಲ್ಲಿ ಬೇರೆ ಅರ್ಥ ಏನದ? ಹೆಮ್ಮೆ ಅಂದ್ರೆ ಸೊಕ್ಕು. ಏನಂತೀನಿ ನಾವು? ಹಾಗಲ್ಲ, ಆ ಸೊಕ್ಕು ಅಂತದ ಪಾತಾಳ ಕಟ್ಟಿ ಭಕ್ತ ಅಂತ ಆಕಳ ಮೇಲೆ ಇಟ್ಟುಕೊಂಡು ಈ ಊರ ಮೇಲೆ ಪ್ರೀತಿ ವಿಶ್ವಾಸ ಭಕ್ತಿ ಮೇಲೆ ಅಪಾರ ಮಾಡ್ಲಿಕ್ಕೆ ಬಂದ ನಾನು. ಸೊಕ್ಕಿನಿಂದ ಬಂದಿರಿ, ನೀ ಅಪಾನ ಮಾಡಿಸ್ಕೊಡ್ತಿದ್ದೆ. ಇಲ್ಲ ಇಲ್ಲ, ಬಹಳ ಭಕ್ತಿಯಿಂದ ಬಂದಿ ಊರ ಜನರ ಮೇಲೆ ಪ್ರೀತಿ ವಿಶ್ವಾಸ ನಂಬಿಕೆ ಇಟ್ಕೊಂಡು ಹಾಲು ಬರ್ತೀರಿ ಅಪಾರ ಮಾಡ್ಲಿಕ್ಕೆ ಬಂದಿ. ನೀನು ತಮಗೆ ತಲೆಗೆಲ್ಸು ಆಮೇಲೆ ನನಗೆ ಕೇಳ. ನಾನೆಲ್ಲ ಇರ್ತೀನಿ ಕರೆ, ಸ್ವಲ್ಪ ಮದ್ದತ್ತಾವೇನು? ಮುಂದಿನ ತಿಂಗಳು 36ನೇ ತಾರೀಕು ಬಾಗಲಕೋಟೆ ಕೋರ್ಟ್ ನಾಗೈತೆ. ಹಾಗಲ್ಲ, ಸ್ವಲ್ಪ ಆಸರೆ ಒಂದೇ. ನೀನು ಯಾರಿಗೆ? ನನಗೆ. ಈಗ ಏನು ಮಾಡ್ತೆ? ಏನು ಮಾಡೋದು? ಆಸರೆ ಒಂದೇ. ನೀನು ನನಗೆ ಈಗ ಏನು ಮಾಡ್ತೆ? ಸ್ವಲ್ಪ ಬಾಂಡಿ ಕಂಟ ಇರೋದು ಯಾಕೆ? ಏನಾಗ ಏನಂತ? ಬೇಕಾದಲ್ಲಿ ತಿರುಗಾಡ. ಹಾ, ನಿನಗಂತ ಇದಾರೆ ಬಂದಿ ಕರೆ ಹೇಳಾದ್ರು ದೇಶ ಅಂದಾಗ ಬನ್ನಿ. ಎಲ್ಲಿ ತಾರ ಹೇಳಿ ಹೊಟ್ಟ ಬಾಂಡಿ ಹಿಡಿದ್ರು ಮೊದಲೇ ಹೇಳ್ತಂದ್ರೆ ಇಷ್ಟೆಲ್ಲ ಹಣಗಳು ಯಾಕಿತ್ತ? ಎಲ್ಲಿ ಹಿಡಿದಲ್ಲ ವ್ಯಾಪಾರ ಮಾಡಿಸಿ ನಿಮ್ಮ ಊರಿಗೆ ಕಳಿಸಿ ಬಿಡ್ತೀನಿ. ಆಗ್ಲಿ ಆಗ್ಲಿ, ಹಿಡಿದೇನು ನಿಂದು ನಾನು ಮುಟ್ಟ ಕೊಡೋಲ್ಲ. ಏನೇಳಿ ಗಟ್ಟಿರಿ. ಎಸ್ ಹೇಳಿ, ನಾನು ಬಾಂಡಿ ಬಡವ ಮಾಡಿಲ್ಲ. ಏನ್ ಮಾತಾಡ್ತೀನಿ ನೀನು? ಸಿಟ್ಟಿ ಬರ್ತೀವಿ, ಸಿಟ್ಟಿ ಬರುವಂತೆ ಮಾತಾಡ್ತಾರೆ. ಸಸ್ಯ ಮರಣಂದ್ರು ಅಂದ್ರೆ ಸ್ತ್ರೀವಾಗಿರುವಂತ ಯಾರು ತಂದಿಲ್ಲ? ಯಾರ್ಯಾರು ತಂದೇ ಇಲ್ಲ? ಈ ಭೂಮಿ ಮೇಲೆ ಹುಟ್ಟಿ ಬಂದ ಮೇಲೆ ಒಂದಿಲ್ಲ ಒಂದಿನ ಹೋಗ ಮನೆ ಕಣ್ಣಿ ಕಾಣಿಸ್ತಾವ್ ಇವೆಲ್ಲ ಇವೆಲ್ಲ ಮತ್ತೆ ನಿಂದು ಮೊದಲ ಬಾಯಿ ಬಿಟ್ಟದ. ಎಲ್ಲಮ್ಮ ಏನೋ ಮಂದಿ ತಲ ಮಳೆ ಕೆಳಕ್ ಬಂದಿವ್? ಹಾಲು ಮಸ್ತು ವ್ಯಾಪಾರ ಮಾಡ್ಕೊಂಡು ನಿಮ್ ಊರಿಗೆ ಹೋಗಕ್ ಬಂದಿವ? ಏನಿದೆ ಚೆಸ್ಟ್ ಹಸ್ತು ಹಾಲು ಮಸ್ತು ಅವ್ರು ಮಾಡಿಸ್ಕೊಡ್ತಾ ಇದ್ದು ಹೈನು ಬಂದು ಎಂತ ಅದು ಮತ್ತೆ ಯಾತರು ಯಾಗ ತಂದಿನಿ ಯಾಗ ಕೊಡ್ತಾ ಇದ್ರಿ ಹೇಳಿದ್ರಿ? ಆಗ್ಲಿ ಆಗ್ಲಿ ಆಗ್ಲಿ. ಕೆಂದವೇನ ಕಡಿದ ಹಲ ಮಸರ ಇಂದು ಕಡಿದ ಬೆನ್ನಿನವ ಇಂದು ಕಡಿದ ಬೆನ್ನಿನವ ಇಂದು ಕಡಿದ ಬೆನ್ನಿನವ ಆ ದೋ ಭೂತ ಕೆಂದ ಚಂದ ಹಾವ ಆಕಳು ಚೋಳ ಮಂದಾಗ ಬಿಟ್ಟು ಕೂಡಿಸಿ ಮನೆ ಕಳಿಸ್ಬಿಡಿ ಇವರು ಅಷ್ಟ ಹಾಗಲ್ಲಮ್ಮ ಆಕಳು ಯಾಕೆ ಅನ್ಬೇಕು ಅವಾದಕರೆ ಏನಾರು ಯಾಕನಲ್ಲ ಆದ್ರೆ ಹಾಲಂತ್ರ ಇದ್ದಂಗ ಆಯ್ತು ಹೌದು ಹಾಲಂದ್ರ ಅದಕ್ಕರ ಪದಾರ್ಥ ಆಯ್ತು ಮಾಯಿ ನದ್ರಾಗ ಗಟ್ಟಿ ಅನ್ನೋ ಪದಾರ್ಥ ಏನರ್ಥ ಗಟ್ಟಿ ಅಂದ್ರೆ ಏನು ಸಂದು ಅಂದ್ರೆ ಕಣ್ಣಿಗೆ ನೋಡಕ್ ರಗಡ್ ನೀರ್ಸ್ ಕಾಣಿಸ್ತೀವಿ ಅಮ್ಮಿ ಬಿರ್ಸಿಗೆ ಬಿದ್ದಿಲ್ಲ ಏನಿಲ್ಲ ಬಿರ್ಸಂದ್ರೆ ನಾವು ಮೊಸರಿಗೆ ಬಿರ್ಸಂತೀವಿ ಇದಕ್ಕೆ ಬಿರ್ಸತ್ರಿ ನೀವು ಮೊಸರು ಆದ್ರೆ ಅದಮ್ಮ ಆದ್ರೆ ಚಲೋ ಅದ ಎಂತ ಆತ ಹಾಕಾದ್ರೆ ಹಾಕ್ ತಂದಿನಿ ಕೇಳಮ್ಮ ಅಲ್ಲ ಹೆಪ್ಪ ಮುರಿದ್ರೆ ಸಪ್ಪ ಆಗ್ತದನ ಏನ್ ಮಾಡ್ತಾರೆ ದಿನಕ್ಕೆ ಎರಡು ಮೂರು ಮೂರು ಮಣಿ ಬಿದ್ದಾವ ಹೌದೇನೆ ಎಲ್ಲಿ ನೀವ್ ಹೇಗ್ ಮಾಡ್ತಾರೆ ನೀವು ಹೆಪ್ಪ ಮುರಿಬೇಕಾದ್ರೆ ಮಂದಿ ಮನೆಗೆ ತಾಕೀತ ಮಾಡಿ ಬರ್ತೀವಿ ಏನಂತ ಮಕ್ಕಳು ಮರಿ ನಿಮ್ ಪಕ್ಕದಲ್ಲಿ ಇಟ್ಟು ಬರುತ್ತೆ ಆಮೇಲೆ ಆಮೇಲೆ ಬಂದು ಬಾಗಿಲ ಹಾಕಿ ಹಾಕಿ ಅಗಲಿ ಜಡದ ಇಬ್ರು ಇದ್ರ ಬದ್ರ ನಿಂದ್ರು ಇಬ್ರು ಅಂದ್ರೆ ಯಾರು ಹೌದಾ ಇಬ್ರು ಅಂದ್ರೆ ಆಗ್ಲಿ ಆಗ್ಲಿ ಆಗ್ಲಿ ನಿಂತು ಸಕಾಲ ಮಠ ತಗೋದು ತಗೊಂಡು ಬೇಸ್ ಮಾಡ್ತಿ ನಿನ್ನ ಪದ್ಧತಿ ಬಹಳ ಚಂದ ಅದ ಆಗ್ಲಿ ನನ್ನ ಪದ್ಧತಿ ಏನ್ ಮಾಡಕ್ಕೆ ಬೇಕಾಗಿಲ್ಲ ಹಾಲ ಮೊಸರು ಇದ್ದಂಗ ಆಯ್ತು ಆಯ್ತು ಇನ್ನು ಮತ್ತೆ ಶ್ರೀಮಂತರು ಮಾಡೋ ಪದಾರ್ಥ ಅಂದ್ರೆ ಅಂದ್ರೆ ಬೇರೆ ಏನ್ ಮಾತಾಡ್ತಿ ಕನ್ನಡ ಮಾತಾಡ್ ಚಂತಂಗ ಬನ್ನಿ ಅದ ಅದ ಅದ ಚಲೋ ಅದ ಬನ್ನಿ ಹೌದು ಯಾರು ಊಟ ಮಾಡ್ತಾರೆ ಯಾರು ಊಟ ಮಾಡ್ತಾ ಇದ್ದಾರೆ ಹೌದು ಅವರಲ್ಲಿ ಸಾಕಷ್ಟು ಹಣ ಇರ್ತದೆ ಹೌದೌದು ತೆಗೆದುಕೊಳ್ತಾರೆ ಊಟ ಮಾಡ್ತಾರೆ ಹೌದಮ್ಮ ಸಭೆಯಲ್ಲಿ ಎಲ್ಲರೂ ಶ್ರೀಮಂತರು ಇದ್ದಾರೆ ಇಲ್ಲ ಇಲ್ಲ ಇದ್ದಾರೆ ಹೋಗಿರ್ಬೇಕು ಇಷ್ಟು ಸಣ್ಣ ಇಲ್ಲ ಇಲ್ಲ ಇಲ್ಲ ಗೊತ್ತಾಗ್ಲಿಲ್ಲ ಅಂದ್ರೆ ಮಾಡ್ತಕ್ಕದಲ್ಲ ಅಲ್ಲ ಹ್ಮ್ ಮಜ್ಜಿಗೆ ಮಜ್ಜಿಗೆ ಅವ ಅಪ್ಪ ಬಂದಿಪ್ಪ ಬಂದಿಪ್ಪ ತೆಗಿತಿಪ್ಪ ನೀನ್ ನೋಡಿದ್ದಿಲ್ಲ ನಿಮ್ಮ ಅಪ್ಪನ ಕೆಲಸಮ್ಮ ಏನಂದ್ರು ಗೌಳಿತಿ ಬಹಳ ಸೂಕ್ಷ್ಮ ಇದ್ದಾಳ ಹೌದು ಆ ಶುಭಕ್ತ ಗೌಳಿ ಅದವ್ರು ಹೌದ್ರಿ ಮತ್ತವ್ರಿಗೆ ನಾವು ಚೇಷ್ಟ ಮಾಡಬಾರ್ದು ಅಕ್ಕಿ ಮಜ್ಜಿಗೆ ಅವ ಅಂದ್ರೆ ಅದಾವು ತಂದ್ರಂತ ಅರ್ಥ ಆಯ್ತು ಹೌದ್ರಿ ಬೆನ್ನಪ್ಪ ಕಾಕಾ ಹೌದ್ರಿ ತುಪ್ಪ ದೊಡಪ್ಪ ಶಬಾಶ್ ಬಂಟ ಮತ್ತ ಹಾಲ ಸಿಗವ್ವ ಕೈಯಾಗ ಸಿಗವ್ವ ಸಿಕ್ಕಾಯ ನೋಡಕ್ ಹತ್ತೇಳುವ ಎಷ್ಟು ಜೋಡಿಗಿರಿ ಮಾಡಿರ ನೀವು ಇದ್ದದ್ದೇ ಹಂಗೆ ಮಾಡ್ಬೇಡ್ರಿ ಹೋಗ್ಲಿ ಅವ ನನ್ ಹತ್ತರ ಎರಡ್ ನಮ್ಮನೆ ಮಜ್ಜಿಗವ ಕರಿಬಿಳು ಯಾರು ತಂದ್ ನೋಡು ನೀನ್ ಕುಡ್ದು ಆಗಲ್ಲ ತಾವ ಮಜ್ಗಿನ ತಂದನ ಒಗ್ಗರಣೆ ಕೊಟ್ಟಂತ ಮಜ್ಗಿನ ಅವ ಬೇಕಾಗಿಲ್ಲ ಆಗ್ಯದ ತಗೋಲ ಹಂಗಾರ ಕೊಡ್ತಾರ ರೊಕ್ಕ ಕೊಟ್ಟ ಮಾಲ ತಗೋ ಹಾ ಏನಿಲ್ಲ ಮತ್ ರೊಕ್ಕ ಬೇಕಲ್ರಿ ಅಂದ್ರೆ ಏನ್ ಮಾಡ್ತೀರಿ ಎದರ್ರಿ ನೀವ ಕೆದರ್ ಕಿಸೆ ಕಕ್ಕೊಡೋರಿ ಏನ್ ಮಾತಾಡ್ತೀನಿ ಆದ್ರೆ ಹ್ಮ್ ಸಾಯ್ತಗಳ ಹೆಸರು ಏನೇನು ಹೇಗ ತಂದಿನಿ ವ್ಯಾಪಾರ ಮಾಡಿಸ್ತಾರೆ ಸೊಂಗು ಸೊಂಟಿ ಹಸಿ ತಂತ ಮದಿಯುವ ಹಸಿದಂತ ಮಜಿಯುವ ಹಚ್ಚಿದಂತ ಮಜಿಯುವ ಹಚ್ಚಿದಂತ ಮಜಿಯುವ ದೋತೆ ಇಂಗು ಮಜ್ಜಿಗೆಯಲ್ಲಿ ಏನು ಹಾಗಲ್ಲಮ್ಮ ಮಜ್ಜಿಗೆ ಒಗ್ಗರಣೆ ಕೊಟ್ಟಂತ ಸಾಹಿತ್ಯಗಳ ಹೆಸರು ಇಂಗು ಅಂದೆ ಅದರ ಸಾಹಿತ್ಯದ ಹೆಸರು ಇಂಗು ಯಾಲಕ್ಕಿ ಸುಂಟಿ ನೆನಸು ಯಾವಕ್ಕೆ ಕುಂತಿ ಏ ಕುಂಟಿ ಅಲ್ಲ ಮೆಣಸು ಓಹೋ ಮೆಣಸು ಜೀರಿಗೆ ಕಾಳು ಜೀರಿಗೆ ಕಟಗಿರೋಣ ಬಿತ್ತಿಗಡಿ ಎತ್ತಿಗಡಿ ತಬಲ ಬೆಡ್ಡಿಗೆ ಹೆಮ್ಮೆ ಮುಮ್ಮೆ ಗೆರ್ರೆಲ್ಲ ತಿಳಿಬೇಡಿ ನೀವು ಇವೆಲ್ಲ ಯಾತಕ್ಕ ನಾವು ಮಜ್ಜಿಗೆ ಒಗ್ಗರಣೆ ಕೊಡ್ಲಿಕ್ಕೆ ನಮ್ಮ ಹಂಗ್ ಮಾಡುದಲ್ಲ ನೀನ್ ಕೊಡ್ತಾರಿ ಹೊಸ ಮನೆಗೆ ಒಟ್ಟಿದ ಮನೆಗೆ ಒಟ್ಟ ಇದಕ್ಕೆ ಒಗ್ಗರಣೆ ಕೊಡ್ತಾರೆ ಬೇಸ್ ಮಾಡ್ತೀನಿ ನಿನ್ ಬುದ್ಧಿ ಮಾತು ಕುಂತಾರ ಕಳಿಸೋರಿ ಅಡ್ಡಲ್ಲ ನನಗ ಅವರು ಚೇಷ್ಟ ಮಾಡಬಾರ್ದು ಹಾಲ್ ಮಿಸ್ರ ಅವ್ರು ಮಾಡಿಸ್ಕೊಡು ಬಂದ ಕುಲೆ ಹೇಳಿ ಏನಂತ ನೀನು ಬಂದ ಕುಲೆ ಹೇಳಿದ ಮಾತು ಇದು ನನಗೆ ಈ ಗುರ್ತಾಯ್ತು ಏನಾಯ್ತು ಆದ್ರೆ ನಾನು ನಗರ ಬಂದಿನ ಕೇಳಿ ಏನಂತ ಅವ್ರು ಏನಂದ್ರು ಅವ್ರಿಗೆ ಸಂಶಯ ಬಂದದ ಏನ್ ಸಂಶಯ ಬಂದದ ಅವ್ರು ಏನ್ ಕೇಳ್ತಾರು ಅವ್ರು ಏನಂತ ಕೇಳಿದ್ರಿಲ್ಲ ಈಗ ಅವ್ರಿಗೆ ಚಂದು ನಮ್ಮ ಊರಿಗೆ ಬಂದಿಲ್ಲ ಬಂದೇ ಇಲ್ಲ ಬಂದಾಳ ಇದೊಮ್ಮೆ ಬಂದಾಗ ಮಾಡ್ಕೊಂಡು ಏನದು ಸಿಟಿ ಬರಬೇಡ ಹಿಂಗಾನು ಮತ್ತೆ ಮಾಡ್ಕೊಂಡು ಹೋಗ್ಕಂದ್ರೆ ಏನು ಮುಂದೆ ಬರ್ತಾ ನಿಂದ್ರಲ್ಲ ಆಗ್ಲಿ ಆಗ್ಲಿ ಇದೊಮ್ಮೆ ಬಂದು ಮಾಡ್ಕೊಂಡು ಹೋಗ್ಕಾಳು ಅಕಸ್ಮಾತ್ ಇನ್ನೊಮ್ಮೆ ನಾವು ಕರ್ಸಿದ್ವಿ ಅಂದ್ರೆ ಅವಾಗ ಬಂದಿದ್ರೆ ಮಾಡ್ಕೊಂಡು ಏನಲ್ಲ ಹಿಂಗಂದ್ರಿ ಅಂತೇಳಿ ಅವ್ರಿಗೆ ಸೋಚೆ ಬಂದ್ರಿ ಅವ್ರು ನಿನ್ ಕೇಳ್ಯಾರಿ ಅವರು ಕೇಳಕತ್ತಾರ ಹಂಗ ಸಿಟಿ ಬರಬೇಡ ಏನ್ ಮಾತಾಡ್ತೀನಿ ತಿನ್ನಮ್ಮಿ ನಾವು ವಿಳೆ ಕೊಟ್ಟು ಕರ್ಸಿದ್ವಿ ಅಂದ್ರೆ ಕರ್ಸಿದ್ರೆ ಊರೊಳಗೆ ಜಾತ್ರೆ ಇದ್ದಾಗ ವಿಳೆ ಕೊಟ್ಟು ಕರ್ಸಿದ್ದಾದ್ರೆ ಬಂದು ಸೇವೆ ಮಾಡ್ಕೊಂಡು ಹೋಗ್ತಾಳು ಹೌದು ಗುರ್ತಾ ಕೇಳಿ ಇಟ್ಕೊಂಡಿರುತ್ತೆ ನಾವ್ ನಾಲ್ಕು ಮಂದಿ ನೀವು ಬಂದು ಮಾಡ್ತೀವಿ ಅವ್ರಂದ್ರ ನಾ ಏನಂದಿಲ್ಲ ವ್ಯಾಪಾರ ಮಾಡಿಸ್ತೀವಿ ಇನ್ನು ಸಾವರಿಗೆ ಬರೋದಲ್ಲ ನನ್ನ ಕೂನ ಗುರ್ತ ಹೇಳಿದಾವ್ರೆ ವ್ಯಾಪಾರ ಮಾಡಿಸ್ತೀವಿ ಕೇಳಮ್ಮ ಹೇಳ ಕಡಿಗೆ ಬಾರೆ ನಾನು ಬಸವ ಹೇಳುವ ಕಡಿಗೆ ಬಾರೆ ನಾನು ಬಸವ ಹೇಳುವ ಒಡೆಯ ಒಡೆಯ ಬಲ್ಲ ಕುಲೇನು ಹಾಲು ಮಕರ ದೂತೇ ಯಾವತ್ತು ಗ್ರಾಮಕ್ಕೆ ಬಂದು ನನ್ನ ಹಾಲು ಮುಸ್ರೆ ಅವ್ರು ಮಾಡ್ಕೊಂಡು ಹೋಗ್ತೀನಿ ನೋಡಮ್ಮ ಇಲ್ಲಿ ಯಾರು ಕೂನ್ ಇಲ್ಲ ಏ ಹಾಗಲ್ಲ ಒಬ್ರಿದ್ದಾರೆ ಅವ್ರು ಯಾರು ನೀನು ಹೇಳಿದ ಮಾನವರು ನಾನು ಹೇಳಿದ ದೇವತೆಗಳ ಹೆಸರು ಹೇಳ್ತಾ ಇದ್ದೀನಿ ಅವ್ರು ಯಾರು ಆ ಕುಲಿಗುಡ ಬಲಿಬ್ರನ್ನ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ಯಾವತ್ತು ಗ್ರಾಮಕ್ಕೆ ಬಂದು ನಾನು ಹಾಲು ಮುಸ್ತೆ ಅವ್ರು ಮಾಡ್ಕೊಂಡು ಹೋಗ್ತಾನೆ ನೋಡು ತಾಯಿ ನಾನು ಹಾನಿ ಮಾಡ್ತಾರೆ ಅಂದ್ರೆ ಮಾನವರು ಹಾನಿ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ ಇಲ್ಲ ಇಲ್ಲ ನೀವು ಹೇಳಿದ್ದೆ ಅವರು ಯಾರು ಆ ಯಾವ ಒಡೆಯ ಕುಲಿಗುಡ ಬಲಭೀಮನ ಸಾಕ್ಷಿ ಮಾಡಿ ಹೇಳ್ತೀನಿ ಬಳಕ ಅಂದ ಮೇಲೆ ಕರುತ್ತಾನೆ ಕರಿಗಿರಕ್ಕೆ ಹೊರಗಿನ ಗಿರಕ್ಕೆ ಬೇಡ ಒಂದು ಕಾಯಂ ಗಿರಕ್ಕೆ ನಿಮ್ದು ಹಾಲು ಮೊಸರು ಹಾಲು ಮೊಸರು ಅಂತ ಹಿಂಗ ಗಿಡಕ್ಕೆ ಸಿಕ್ಕ ಅವ್ರಿಗೆ ಹಿಂಗ ತಿರುಗ್ತದೆ ಅಡ್ಡಾಡ್ತದೆ ಹಾಲು ಕರಿ ಅದನ್ನ ಕರುತ್ತಾನ ಸಂಭಾಳಿಸಿ ಅಪಾರ ಮಾಡಿಸ್ಕೊಂಡು ಆಗಲಿ ಆಗ್ಲಿ ಕರಿ ಏನು ಕಾಯಂ ಗಿರಕ್ಕೆ ಯಾಕ್ರಿ ಕರೆದವ್ರಿ ಅಲ್ಲಿ ಹೋ ಹೋ ನೀವು ಕರೆದ್ರಿ ಹಿಂದಿ ನಮ್ಗೆ ಅವರ ಕರೆದಂಗಾಗಿತ್ರಿ ಹಾಕಿರ್ಬೇಕಪ್ಪ ಮೂಳ ಕೆಟ್ಟ ವಯಸ್ಸೈತಲ್ಲ ನಿಂದು ಸರಿ ಅಪ್ಪ ಕರೆದವ್ರು ನಾವು ಹೌದ್ರಿ ಹಾಲು ಬಂದ್ರೆ ಹೇಳ್ತಿದ್ರಿಲ್ಲ ಹೌದ್ರಿ ಇವತ್ತು ಬಂದಾವ್ ಹ ಈಗ ಹಾಲು ಬಂದಾವ್ ಬಂದಾವ್ ಅಲ್ಲ ಹಾಲು ಬಂದದ ಕರೆನ ಬಂದದ ಕರೆನ ಅಲ್ಲ ಕೂಸ ಎಷ್ಟು ತಿಂಗಳಾತು ಮೂರು ತಿಂಗಳ ಆಗೈತಿ ಯಾಕೋ ಹಾಲು ಜಿಬಿ ಜಿಬಿ ಅದಾವ್ಲೆ ಹಾಕಲ್ಲೋ ಬಾವ ಹ ನನ್ನ ಹಾಲು ಕುಡಿದ್ರ ಮುಂಜಾನೆ ಒಳಕ ಪುಟದಿ ಅಂದ್ರೆ ಮ್ಯಾಲ ಹಾಲನ್ನ ಹತ್ತಿರ ಶೆಟ್ಟದ ಹಾಲು ಮೊಸರು ತಂದವರು ಒಬ್ರು ಇದ್ದ ಪಾತ್ರೆಯಲ್ಲಿ ಇದ್ದಿದ್ದಷ್ಟು ಹಾಲು ಮೊಸರು ಇವನು ಕುಡಿದಿ ನಾಲ್ಕು ದಿವಸ ಬದುಕ್ತಿ ಕುಡ್ದ ಮುಂಜಾನೆ ಒಳಕ ಪುಟ್ಟತಿ ಏ ಅವ್ರ ಕುಡುನಲ್ರಿ ಕೇಳ ಹೆಂಗಂದ್ರಿ ಕೇಳ್ತಿ ಏನತ್ ಕೇಳಿ ಅಲ್ಲಿ ಹಾದವ್ರು ಯಾರು ಉದ್ದಾರ ಆಗಿಲ್ಲ ಬೇಡಪ್ಪ ಅಂತ ಹೇಳ್ತಾರೆ ಹೋಗತ್ತ ನೀವು ಹೋಗಿ ಅವ್ರಿಗೆ ಕೇಳು ಅವ್ರನ್ನ ಸಾಕಾಗೊಂಡು ಕೊಡ್ತಾರೆ ಕೇಳ್ಬಿಡ್ತೀರಲ್ಲಿ ಇದ್ರಿ ಕೊಡೋರು ನೀವೇನ್ರಿ ಏನ್ ಮಾತಾಡ್ತೀನಿ ಹಾಗಲ್ರಿ ಹಾಲ ಏನ ತಂದ್ರ ನೀವ ಇಲ್ಲಿ ಹಾಲು ಮೊಸರು ತಂದವ್ರ ಅವು ನಿಮ್ಮವ ಹೌದು ನಾನು ಹೌದಿಲ್ರಿ ಅವ್ ಯಾತ್ರ ಸಲುವಾಗಿ ತಂದಿರಿ ವ್ಯಾಪಾರ ಮಾಡ್ಲಿಕ್ಕೆ ವ್ಯಾಪಾರ ಎದಕ್ರಿ ರೊಕ್ಕ ಸಲುವಾಗಿ ರೊಕ್ಕ ಎದಕ್ರಿ ರೊಕ್ಕ ಹೊಟ್ಟಿ ಬೇಕಾಗಿಲ್ಲಮ್ಮ ಅಲ್ಲಿ ಹೊಟ್ಟಿ ಏನು ಹಾಕಲಿಲ್ಲ ಗೊತ್ತಿಲ್ಲ ನೋಡದನ್ ಅಮ್ರೋ ಅನ್ನೋದಕ್ಕೆ ಬೇಸ್ ಮಾಡ್ತೀವಿ ಪಟ್ಟದಾರ್ಮಿ ಹಿಂಗಂದ್ರಿ ಅಷ್ಟು ಮಾಡ ಗೌಗಿತ್ತಿ ಏನಮ್ಮ ಒಟ್ಟು ನಿಂದ ಅಲ್ಲಿನ ಏನ್ ಮಾತಾಡ್ತಿ ಏವ ಹಾಗಲ್ಲವ ಸಿಟ್ಟಿಗೆ ಬರಬೇಡ ಹಾಲು ಮೊಸರು ಎಂದು ಹಾಲು ಮೊಸರು ಧಾರಣೆಗೆ ಬೇಕು ನೋಡ್ದೋತೆ 80 ರೂಪಾಯಿ ಒಂದ್ ಲೀಟರ್ ಹಾಲು ಕೊಡ್ತಾ ಇದ್ದೀನಿ ಓಹೋ 80 ರೂಪಾಯಿ ಒಂದ್ ಲೀಟರ್ ಹಾಲು ಅಲ್ಲಿ ನಮ್ಮ ಕಡೆ ಹಾಗದವ ನಮ್ಮ ಕಡೆ 100 ರೂಪಾಯಿ ಕೊಟ್ರು ಸಿಗೋಲ್ಲು ಸಿಗೋಲ್ಲೇನ್ ನೀರ್ ಕುಡಿತಾವ್ ತಿಳಿಯೋಲ್ತು ಹಿಂಡುವಾಗ ನೀರ್ ಹಾಕ್ತಾರೋ ಗುರ್ತಾಗಂತೆ ಗೊತ್ತಾಗಲ್ಲ ಇರ್ಲಿ ಹಾಲು ಎಷ್ಟಿದ್ರು ಇಲ್ಲೇ ಎಲ್ಲಿ ಇಲ್ಲಿ ಅಲ್ಲೇ ಅಲ್ಲೇ ಗಡಿ ಆಗಲಿ ತೋರಿ ಹೌದೇನೆ ಮೊಸರು ಯಾಕೆ ಕೊಡ್ತೀರಿ ನೀವು ಅಲ್ಲ ತಗೊಳ್ಳೋರ ಗುತ್ತಿಗೆ ವ್ಯಾಪಾರ ಇರ್ಲಿ ಇರ್ಲಿ 20 ರೂಪಾಯಿ ತಾಲಿ ಮೊಸರು ಕೊಡ್ತಾ ಇದ್ದೀನಿ ಅಲ್ವಾ ಒಮ್ಮಿ ಲೀಟರ್ ಹತ್ತಿ ಒಮ್ಮಿ ಮಾಪತ್ತಿ ಒಟ್ಟು 20 ರೂಪಾಯಿ ಒಂದ್ ಲೀಟರ್ ಹಾಲು ಕೊಡ್ತಾನೆ ಹಿಂಗಂದಿವ ಮತ್ತ ಇನ್ನ ಬೆಣ್ಣಿ ಹೆಂಗ್ ಕೊಡ್ತೀರಿ ಬೆಣ್ಣಿ 800 ರೂಪಾಯಿ ಒಂದ್ ಕೆಜಿ ಬೆಣ್ಣಿ ಕೊಡ್ತಾನ ಎಷ್ಟಿದ್ರು ಇಲ್ಲ ಇರ್ಲಿ ಬೆಣ್ಣಿ ಇಲ್ಲ ರಾಕೋಗ್ಲಿ ಮಾಲು ಐತ್ರಿ ಏನ್ ಮಾತಾಡ್ತಿ ಅದೇನಿಲ್ಲ ಮಾಲ್ ತಂದವ್ರ ಯಾರು ನಾನು ಮತ್ತ ಮಾಲ್ ಯಾರ್ದು ಮಾಲ್ ಅಂದ ಮತ್ ಮಾಲ್ ಚಲೋ ಐತೆ ಅಂದ್ರೆ ನಿನಗ ಅಲ್ಲ ನೀ ತಂದದ್ದು ಹೇಳಕತ್ತಾರ ಅವ್ರು ಹೀಗಂದ್ರಿ ಇಷ್ಟೆಲ್ಲ ತಗೊಂಡ್ರಿ ತಗೊಂಡ್ರಿ ಇನ್ನ ಮಜ್ಜಿಗೆ ಹಾಕೊಡ್ತೀವ ಮಜ್ಜಿಗೆ ನೋಡಿ ಯಜಮಾನ್ಸ್ ಕೊಡ್ತಾನೆ ತಗೊಂಡ್ ಹೋಗ್ಬಿಡಿ ಏನಂತೀನಿ ಅಲ್ಲ ನಿನಗ ಮನ್ಯಾಗ ಅತ್ತಿ ಮಾವ ಹೇಳೋರು ಕೇಳೋರು ಅದಾರ ನೋಡಮ್ಮ ನನಗೂ ಅತ್ತಿ ಮಾವ ಎಲ್ಲಾರು ಇದ್ದಾರೆ ಅಲ್ಲ ನನಗೂ ಅದಾರು ಅಕ್ಕಿ 23 ಮಂದಿ ಮಾವುಗಳು ಏನ್ ಮಾತಾಡ್ತೀನಿ ಒಬ್ಬಕ್ಕೆ ಅತ್ತಿಗೆ 20 ಮಂದಿ ಮಾವುಗಳು ಬೇಕಾಗಿಲ್ಲ ಇಲ್ಲಿ ನಮ್ಮೂರಲ್ಲಿ ನಿನ್ನ ವ್ಯಾಪಾರ ಆಗುದಿಲ್ಲ ಇಲ್ಲಿ ಅಪಾರ ಪರಿಕಿದ್ದಂಗೆ ಕಾಣಿಸ್ತದೆ ಆಗಬೇಕಾದ್ರೆ ನಾ ಹೋಗ್ಬೇಕಾದ್ರೆ ಬ್ರಾಹ್ಮಣರವರಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಹೋಗ್ಬೇಕಾದ್ರ ಪದ್ಧತಿ ಭರ್ಜರಿ ಭರ್ಜರಿ ಪಿತ್ತಾಮ್ರ ಒಟ್ಟು ಮಜ್ಜಿ ಕುಪ್ಪಸನ್ ತಟ್ಟಿಕೊಂಡು ಮತ್ತೊಂದು ರಾಗಿನ ಹಾಕಿಕೊಂಡು ಆ ಭಗವಂತ ಧ್ಯಾನ ಮಾಡ್ತಾ ಹೋಗ್ಬೋಣ. ಹೋಗೋಣ. ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ರಾಮನಿಗೆ ನೀರೋಗೆ ಬಾಬಾ ಪಟ್ಟದವಗೆ ಭೂಮಿಯ ಬಯದವಗೆ ಸರಳ ಹರಿದವನಿಗೆ ಪಟ್ಟದ ನೆಪ್ಪವಗೆ ತೇಗಿ ಹಿಡಿದವಗೆ ಭಕ್ತರ ಸಲುವ ನಮ್ಮ ಪುರಂದರ ವಿಠಲನಿಗೆ ಜಯ ಮಂಗಲ ಬೋಲಾ ಕುಂಡಲಿಯರಿಟ್ಟ ತುಕಾರಾಮ್ ಮಹಾರಾಜ್ ಕೂಜೆ ಸಾಧು ಸಂತ ಮಹಾರಾಜ್ ಕೂಜೆ ನಮನ ಗೋವಿಂದ ಇದುವರೆಗೆ ಜಾನಪದ ನಾಟಕದಲ್ಲಿ ಶ್ರೀಕೃಷ್ಣ ಪಾರಿಜಾತ ಕೇಳಿದಿರಿ. ಇನ್ನೀಗ ಕೇಳಿ ರೈತ ಗೀತೆಗಳನ್ನು. ನಿನಗೊಂಚೂರ ಹೆಂಗ ಹಾಳಾಗೂತದ ಸಗಣಿ ಗೊಬ್ಬರ ಗೊತ್ತೇನು ರೈತಣ್ಣ ನಿನಗೊಂಚೂರ ಮ್ಯಾಲ ಇರುದಿಲ್ಲ ಸಣ್ಣ ಕುಣಿ ಹಸುರಾರಿ ಗಾಡಿ ಬರ್ತಾವ ಹೋಗ್ತಾವ ಗುಡು ಮಣ್ಣು ಸೆಗಡಿ ಹಾರಾಡತಾವ ಇದಕ ಅಂತಾರ ಹಾರಾಡು ತಿಪ್ಪಿ ಮಾಡಬೇಡ್ರಿ ಎಂದೆಂದು ನೆರಿಂದ ತಪ್ಪಿ ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೇನು ರೈತಣ್ಣ ನಿನಗ ಬಂಚೂರ ನೆಲದ ಮ್ಯಾಲ ಇರುದಿಲ್ಲ ಸಣ್ಣ ಕುಣಿ ಮಳೆ ನೀರು ಬರ್ತಾವ ನಾರಿ ನೀರು ಬರ್ತಾವ ತಗಿನ ಸೆಗಣಿ ತೇಲಾಡಿ ಹೋಗ್ತಾರ ತೇಲಾಡು ತಿಪ್ಪಿ ಮಾಡಬೇಡ್ರಿ ಎಂದೆಂದು ನೀರಿಂದ ತಪ್ಪಿ ಹೆಂಗ ಹಾಳಾಗೂತಾದ ಸಗಣಿ ಗೊಬ್ಬರ ಗೊತ್ತೇನು ರೈತಣ್ಣ ನಿನಗ ಒಂಚೂರ ಕಟ್ಟತಿರಿ ಹರಕ ಚೀಲ ಹೊಲ ಮುಟ್ಟದ್ರಾಗ ನಿಮ್ಮ ಗಾಡಿ ಸೂರಿ ಹೋಗುತ್ತದ ಗೊಬ್ಬರ ನೋಡ್ರಿ ಇದಕ ಅಂತಾರ ನಡೆದಾಡು ತಿಪ್ಪಿ ಮಾಡಬೇಡ್ರಿ ಎಂದೆಂದು ನೀರಿಂದ ತಪ್ಪಿ ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೇನು ರೈತಣ್ಣ ನಿನಗ ಬಂಚೂರ ಬರ್ತೀರಿ ಮನೆ ಕಡೆ ಸರಸರ ಬೆರಸಲಿಲ್ಲಂದ್ರ ಮಣ್ಣಾಗ ಗೊಬ್ಬರ ಬಿಸಿಲು ಗಾಳಿಗೆ ಹಾಳಾಗಿ ಹೋಗ್ತಾದ ಇದಕ ಅಂತಾರ ಮಲಗೂ ತಿಪ್ಪಿ ಮಾಡಬೇಡ್ರಿ ಎಂದೆಂದು ನೀರಿಂಗ ತಪ್ಪಿ ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೇನು ರೈತಣ್ಣ ನಿನಗ ಬಂಚೂರ ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೇನು ರೈತಣ್ಣ ನಿನಗ ಬಂಚೂರ ನಿನಗ ಬಂಚೂರ ನಿನಗ ಬಂಚೂರ. ಹೇ